Oh. que valait ce atraque chante devette atraque chante devette atraque chante devette satam manirajas sunant sagamakadam tam savanakalo ayam vadanta dham savanakalo ayam vadanta dham savanakalo ayam vadanta Nadhimizarinam ಸ್ತುತಿ ಜಯ ಮಂಗಳ ನಾದಿ ಮೇ ಶರಣಂ ಸಂಗ ಮೇ ಶರಣಂ ವರಂ ಏತೇನ ಸಜ್ಜವ ಅನುತ್ತರ ಪುರಿಸದಾರಧಿ ಸತ್ತೇವನುಷ್ಯಾನ ಬುದ್ಧ ಭಗವತಿ ಸ್ವಖದು ಭಗವದ ಧಮ್ಮ ಸಂದಿಟ್ಟಿಗ ಅಕಾಲಿಕ ಏಹಿ ಪಶ್ಯಕ ಅಪ್ಪನೇಯಿಕ ಪಶ್ಯತ್ತಂ ವೇದಿತಬ್ಬ ವಿನ್ಯುಹೀತಿ ಸುಪರಿಪನ್ನ ಭಗವದ ಜಾವಕ ಸಂಗ ಉಜ್ಜಪರಿಪನ್ನ ಭಗವದ ಜಾವಕ ಸಂಗ ನ್ಯಾಯ ಪರಿಪನ್ನ ಭಗವದ ಜಾವಕ ಸಂಗ ಸ್ವಾಮೀಜಿ ಪರಿಪನ್ನ ಭಗವದ ಜಾವಕ ಸಂಗ ಯದ್ದಿದ್ದಂಗ ಚತ್ತಾರಿ ಪುರಿಸಯುಗಾನಿ ಅರ್ಧ ಪುರಿಸ ಪುಗ್ಗಲ ಈಶ ಭಗವದ ಸಾವಕ ಸಂಗ ಆಹುನ್ನೇಯ ಪಾಹುನ್ನೇಯ ದಗ್ಗಿಣೇಯ ಅಂಜಲಿ ಕರಣೀಯ ಅನುದ್ಧರಂ ಪುಣ್ಯಕ್ಷೇತ್ರಂ ಲಗ್ಗತೆ ಅಸೇವನಾಚ ಬಾಲಾನಂ ಪಂಡಿತಾನಂಚ ಸೇವನ ಪೂಜಾಚ ಪೂಜನೀಯಾನಂ ಏತಂ ಮಂಗಲಮೃತಮಂ ಪತಿರೂಪದೇಶವಾಸೋಚ ಪುಬ್ಬೇಚ ಕತ ಪುಣ್ಯತ ಅತ ಸಮ್ಮ ಪಣಿಧಿಚ ಏತಂ ಮಂಗಲಮೃತಮಂ ಬಾಹು ಸಚ್ಚಂಚ ಸೇಪಂಚ ವಿನಯೋಚ ಸುಸೇಖಿತ ಸುಭಾಷಿತ ಜಯವಾಚ ಏತಂ ಮಂಗಲಮೃತಮ ಮಾತ ಪಿತೃಯ ಪಠಾನಂ ಪುತ್ರದಾರ ಸಸಂಗ ಅನ್ನಕುಲಾಚ ಕಮ್ಮಂತ ಏತಂ ಮಂಗಲಮೃತಮ ದಾನಂಚ ಧಮ್ಮಚರ್ಯಾಚ ज्ञातकानञ्च संगः अन्वजानेकं माने एतं मङ्गलमुत्तमं आरति विरति पापमज्जपानाच संयम अप्रमाद चधम्मेषु एतं मङ्गलमुत्तमं गर्व च निवातो च संतुष्टे च कृतन्यत कालेन धम्मश्रवणेतं मङ्गलमुत्तमं कन्ते च सुवच सत समणानञ्च दर्शनं कालेन धम्मसकच्छ एतं मङ्गलमुत्तमं तपो च ब्रह्मचर्यञ्च अरियसच्चानन्दसनं निब्बाणसच्छिक्रिया च एतं मङ्गलमुत्तमं पुट्ठसलोकधम्मे चेतं यसनकं प्रति अशोकं विरजं खेमं एतं मङ्गलमुत्तमं एतादृशानिकत्वान् सभ्यथमपराजित सभ्यथशुद्धिङ्गच्छन्ति तन्ते सं मङ्गले मुत्तमं तन्ते सं मङ्गले मुत्तमं या निजभूतानि समग्रदानि ब्रह्मानि वायानि व्यन्तलिङ्गे तथागतं देवमनुजभुजिदं बुद्धं नमस्सामजुद्धिहुद् धम्मं नमस्सामजुद्धिहुद् संघं Yeah. Mangal Oh.